ವಯಸ್ಸಿನ ನಿರ್ಬಂಧಗಳಿಲ್ಲ, ನಮ್ಮ ವೃತ್ತಿ ಯಾವುದು ಅನ್ನುವ ಕಡ್ಡಾಯವಿಲ್ಲ. ಯಾವ ವೃತ್ತಿಯಲ್ಲೇ ಇರಲಿ, ನಮ್ಮಲ್ಲಿ ಇರುವಂತಹ ಹವ್ಯಾಸಗಳನ್ನು, ಆಸಕ್ತಿಗಳನ್ನು ನಾವು ಯಾವ ಕಾಲದಲ್ಲೂ ಬೇಕಾದರೂ ಬೆಳೆಸ್ಕೊಳ್ಬಹುದು ಅನ್ನೋದಕ್ಕೆ ಉದಾಹರಣೆ ಡಾಕ್ಟರ್ ಗೋಪಾಲ್ ದಾಬಡೆಯವರು. ಡಾಕ್ಟರ್ ಗೋಪಾಲ್ ದಾಬಡೆಯವರು ವೃತ್ತಿಯಿಂದ ವೈದ್ಯರು, ಪ್ರವೃತ್ತಿಯಿಂದ ಸಾಕಷ್ಟು ಸಮಾಜ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವ್ರು. ಇವತ್ತು ದಾಂಡೇಲಿಯ ಹಾರ್ನ್ಬಿಲ್ ಫೆಸ್ಟಿವಲಲ್ಲಿ ಡಾಕ್ಟರ್ ಗೋಪಾಲ್ ದಾಬಡೆಯವರು ಒಬ್ಬ ಪಕ್ಷಿ ವೀಕ್ಷಕರಾಗಿ ಒಂದು ಟ್ರ್ಯಾಕಿಂಗ್ನ ಅನುಭವವನ್ನು ಪಡ್ಕೊಳ್ಬೇಕು, ಪಕ್ಷಿಗಳ ಭಿನ್ನ ಭಿನ್ನ ಶೈಲಿಯ ಚಿತ್ರಗಳನ್ನು ಛಾಯಾಗ್ರಹಣದ ಮೂಲಕ ಸೆರೆ ಹಿಡಿಬೇಕು, ಅವರ ಒಂದು ಈ ಹವ್ಯಾಸದ ಬಗ್ಗೆ ನಾವು ಮಾತಾಡೋಣ. ನಮಸ್ಕಾರ ಗೋಪಾಲ್ ದಾಬಡೆಯವರು. ನಮಸ್ಕಾರ ರೀ ಸರ್. ತಾವು ವೃತ್ತಿಯಿಂದ ವೈದ್ಯರು, ಪ್ರವೃತ್ತಿಯಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡಿರುವಂಥವ್ರು, ಅದರಲ್ಲೂ ಈ ವಿಶೇಷ ಅಂತಂದರೆ ಈ ಪಕ್ಷಿ ವೀಕ್ಷಣೆ ಕೂಡ ತಮ್ಮ ಒಂದು ಹವ್ಯಾಸ. ಇದು ಹೆಂಗೆ ಬೆಳೆದು ಬಂತು, ಈ ಒಂದು ಹವ್ಯಾಸವನ್ನು ತಾವು ಯಾವಾಗಿನಿಂದ ಮೈಗೂಡಿಸ್ಕೊಂಡ್ರಿ ಅಂತ ಹೇಳ್ತೀರಿ? ಅಲ್ಲ, ಇದು ಹೇಳಬೇಕಂದ್ರೆ ನಾನು ಚಿಕ್ಕವನಿದ್ದಾಗಿಂದ ನನಗಿದು ರೂಢಿಯಾಗ್ಯದ. ನಾನು ಚಿಕ್ಕವನಿದ್ದಾಗ ಒಂದು ನಾವೆಲ್ ಓದ್ತಿದ್ದೆ, ಅದರೊಳಗೆ ಒಬ್ಬ ಕ್ಯಾರೆಕ್ಟರು ಪಕ್ಷಿ ವೀಕ್ಷಣೆ ಮಾಡ್ತಾ ಇರ್ತಾನೆ, ಅದಕ್ಕೆ ನನಗೆ ಅದು ನೋಡಿ ನಾನು ಕಲಿತದ್ದು. ಆಮೇಲೆ ನಾನು ಇದನ್ನು ಪಕ್ಷಿ ವೀಕ್ಷಣೆ ಮಾಡ್ತಾ ಹೋದಂಗೆ ನನಗೆ ಭಾಳ ಒಂಥರ ಖುಷಿ, ಭಾಳ ಸಂತೋಷ. ಆ ಪಕ್ಷಿ ಹೆಸರನ್ನು ಗುರುತಿಸಿ ಅದ್ರ ವಿವರಗಳನ್ನ ತಿಳ್ಕೊಂಡ್ರೆ ನನಗೇನು ಒಂದು ರಿಲ್ಯಾಕ್ಸೇಷನ್, ಮನಸ್ಸಿಗೆ ನೆಮ್ಮದಿ ಸಿಗ್ತಿತ್ತು, ಬಹಳ ಆನಂದಕರವಾದಂಥ ಒಂದು ಮನಸ್ಸಿನ ಸ್ಥಿತಿ ಉಂಟಾಗ್ತಿತ್ತು. ಇವತ್ತಿಗೂ ನಾನು ಯಾವಾಗ ಒಂದು ಪಕ್ಷಿನ ನೋಡ್ತೀನಿ, ಹೊಸದಾದ ಪಕ್ಷಿನ ನೋಡ್ತೀನಿ ಅಥವಾ ಅದನ್ನು ಭಿನ್ನವಾಗಿ ಒಂದು ಫೋಟೋ ತೆಗಿತೀನಿ, ಅದರಲ್ಲಿ ಕಾಣುವಂಥ ಒಂದು ಖುಷಿ ನನಗೇನಿದೆ ತುಂಬ ಇದೆ. ಮತ್ತು ಇದಲ್ಲದೆ ಏನಪ್ಪ ಅಂತಂದರೆ ನನಗಿನ್ನೂ ಹೆಚ್ಚಿನ ಖುಷಿ ಯಾವಾಗ ಅಂದ್ರೆ ಎಲ್ಲರೂ ಒಟ್ಟಿಗೆ ನಾನು ಹಂಚ್ಕೊಳ್ತೀನಲ್ಲ, ನನ್ನ ಕುಟುಂಬದಲ್ಲಿರೋರಿಗೆ, ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ಲಲ್ಲಿದ್ದವ್ರಿಗೆ, ಎಷ್ಟೋ ಜನರಿಗೆ ನಾನು ಕೆಲವೊಂದು ಪಕ್ಷಿಗಳನ್ನ ಹೇಳ್ಕೊಟ್ಟು ಅವ್ರನ್ನ ಗುರುತಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇದರಲ್ಲಿ ನನಗೊಂದು ಖುಷಿ ಇದೆ ಅಂದ್ರೆ ಇದೊಂಥರ ಟೆನ್ಷನ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಅಂತ ಏನು ನಾವು ಒಂದು ವ್ಯವಸ್ಥೆ ಅಂತ ಹೇಳ್ತೀವಲ್ಲ, ಅದು ಬಹಳ ಉತ್ತಮವಾದಂಥ ರಿಲ್ಯಾಕ್ಸ್. ಯಾಕಂದ್ರೆ ಒಂದು ವಾಕಿಂಗ್ ಆಗ್ತದೆ, ಆಮೇಲೆ ನಿಮ್ಮ ದೃಷ್ಟಿ ಎಲ್ಲ ಹಸಿರಿನ ಮೇಲೆ ಇರ್ತದೆ. ಹೀಗಾಗಿ ಇಟ್ಸ್ ಎ ವೆರಿ ಗುಡ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂಡ್ ದಟ್ಸ್ ಹೌ ಐ ಫೈಂಡ್ ಇಟ್ ವೆರಿ ಯೂಸ್ಫುಲ್. ಈಗ ಇದನ್ನು ಎಷ್ಟು ವರ್ಷಗಳಿಂದ ತಾವು ಮಾಡ್ಕೊಂಡು ಬಂದಿದ್ದೀರಿ, ಎಲ್ಲೆಲ್ಲಿ ಈ ಪಕ್ಷಿ ವೀಕ್ಷಣೆಯನ್ನು ಮಾಡಿದ್ದೀರಿ ಈವರೆಗೆ? ಈ ಪಕ್ಷಿ ವೀಕ್ಷಣೆ ಅಂದರೆ ನಾನು ಭಾಳ ಚಿಕ್ಕವನಿದ್ದಾಗಿಂದ ಚಾಲು ಮಾಡಿದ್ದೀನಿ. ಭಾಳ ಚಿಕ್ಕವನಿದ್ದ ಪಿ ಯು ಸಿಯಲ್ಲಿದ್ದಾಗ ಚಿಲ್ಕಾ ಲೇಕ್ ಕೂಡ ಹೋಗಿದ್ದೀನಿ ಒಂದ್ಸರಿ. ಆಮೇಲೆ ಹೋದ ತಿಂಗಳೇ ಗೋವಾದಲ್ಲಿ ಒಂದು ಪಕ್ಷಿ ವೀಕ್ಷಣೆ ಇದೇ ಥರ ಶಿಬಿರ ಆಯಿತು, ಅಲ್ಲಿ ಕೂಡ ನಾನು ಹೋಗಿದ್ದೀನಿ. ಅಂದರೆ ಭಾಳ ಶಿಬಿರ ಹೋಗಿಲ್ಲ ನಾನು, ಆದರೆ ಬಾಂಬೆಯಲ್ಲಿರುವಂಥ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಅಂತ ಇದೆ, ಅಲ್ಲಿ ಸಲೀಂ ಅಲಿ ಅವರು, ನಾನು ಚಿಕ್ಕವನಿದ್ದಾಗ ಅಲ್ಲಿ ಸಲೀಂ ಅಲಿ ಅವರು ಇದ್ದರು, ಅದನ್ನು ನೋಡಿ ಅವ್ರ ಪುಸ್ತಕ ನೋಡಿ ನಾನು ಭಾಳ ನನಗೆ ಒಂದು ಹುರುಪು ಬಂದಂಗೆ ಆಯಿತು. ಅಂದರೆ ಒಂದು ಪಕ್ಷಿ ಯಾವುದು ಬರೀ ಕಾಗೆ ಗುಬ್ಬಿ ಅಂತೀವಲ್ಲ, ಅವರು ಇಷ್ಟೆಲ್ಲ ಅಭ್ಯಾಸ ಮಾಡಿ ಇಷ್ಟೆಲ್ಲ ಬರೀತಾರಪ್ಪ ಅಂತಂದು ನನಗೇನು ಗೊತ್ತಿಲ್ಲಪ್ಪ ಅಂತ ನಾನು ಮಾಡ್ಕೊಂಡು ಹೋದಾಗ ನನಗೇನು ಕಾಣ್ತಪ್ಪ ಅಂದರೆ ಭಾಳ ಒಂದು ನೆಮ್ಮದಿ, ಖುಷಿ ಮತ್ತು ನೆಮ್ಮದಿ ಕಾಣ್ತು. ಅದಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಷ್ಟೆ. ಈಗ ತಾವು ಈ ದಾಂಡೇಲಿಯ ಹಾರ್ನ್ಬಿಲ್ ಫೆಸ್ಟಿವಲ್ 2023 ಬಂದಿದ್ದೀರಿ, ಇದರ ಮುಂಚೆ ಈ ಹಾರ್ನ್ಬಿಲ್ ಫೆಸ್ಟಿವಲ್ಗೆ ಬಂದಿದ್ರ? ಇಲ್ಲ, ನಾನು ಮುಂಚೆ ಯಾವಾಗೂ ಬಂದಿಲ್ಲ. ಆದರೆ ನನಗೆ ಹಾರ್ನ್ಬಿಲ್ ಬಗ್ಗೆ ಭಾಳ ಆಕರ್ಷಣೆ ಇದೆ, ಅದೊಂದು ವಿಶೇಷವಾದಂಥ ಒಂದು ಪಕ್ಷಿ ನನಗೆ ಕೇಳಬೇಕಪ್ಪ ಅಂತಂದರೆ ಅದನ್ನು ನೀವು ಏನದ್ರದ್ದು ಜೀವನ ಚರಿತ್ರೆಯನ್ನು ತಿಳ್ಕೊಂಡಾಗ ಅದರದ್ದು ಹೆಂಗೆ ಅದು ಬದುಕ್ತದೆ, ಅದು ಯಾವಾಗಲೂ ನೋಡಿ ನೀವು ಸಾಮಾನ್ಯವಾಗಿ ಜೋಡಿ ಜೋಡಿಯಾಗಿಯೇ ಇರ್ತದೆ ಅದು. ಆಮೇಲೆ ಏನಪ್ಪ ಅಂತಂದರೆ ಅದರದ್ದು ಏನು ಒಂದು ಸಂತಾನೋತ್ಪತ್ತಿ, ಅದು ಭಾಳ ವಿಶೇಷ ಅದ ರೀ. ಅದು ಯಾವುದೋ ಒಂದು ಗಿಡದ ಪೊಟ್ರೆ ಒಳಗೆ ಅಲ್ಲಿ ಹೋಗಿ ಅದು ಮೊಟ್ಟೆ ಇರ್ತದೆ, ಆ ಹೆಣ್ಣು ಒಳಗೆ ಹೋಗ್ಕೊಂಡಿರ್ತೈತಿ, ಹೆಣ್ಣು ಹಾರ್ನ್ಬಿಲ್ ಒಳಗೆ ಹೋಗ್ಕೊಂಡಿರ್ತೈತಿ. ಆಮೇಲೆ ಅದ್ರ ಪೂರ್ತಿ ಸೀಲ್ ಮಾಡಿಬಿಡ್ತದೆ ಓಪನಿಗೆ, ಬರೀ ಆ ಚುಂಚ ಅಷ್ಟೇ ಹೊರಗೆ ಬರಬೇಕು. ಈ ಒಂದು ಕಾವು ಕೊಡೋ ಟೈಮಲ್ಲಿ ಏನಿದೆ ಅಲ್ಲ, ಆ ಗಂಡು ಹಾರ್ನ್ಬಿಲ್ ಏನದಲ್ಲ ಅದನ್ನು ಆಹಾರ ತಂದು ಕೊಡಬೇಕು ಅದಕ್ಕೆ. ಆ ಮಗು ಮೊಟ್ಟೆ ಒಡೆದು ಏನು ಮರಿ ಬರ್ತಾವ, ಆಮೇಲೆ ಆ ತೂತನ್ನು ಒಡೆದು ಅವೆಲ್ಲ ಹೊರಗೆ ಬರ್ತಾವ. ಸೊ ಇದು ಒಂದು ಭಾರಿ ನನಗೆ ಭಾರಿ ಖುಷಿ ಕೊಡುವಂಥ ಒಂದು ವಿಷಯ ಇದು. ಮತ್ತು ಬೈ ಚಾನ್ಸ್ ಏನಾದರೂ ಗಂಡು ಪಕ್ಷಿ ಸತ್ತೋಯ್ತಪ್ಪ ಅಂತ ಹೇಳಿದ್ರೆ ಆ ಮರಿ ಮತ್ತು ಹೆಣ್ಣು ಎಲ್ಲ ಕೂಡ ನಾಶ ಆಗಿಬಿಡ್ತದೆ ರೀ. ಸೊ ಇದು ಏನಪ್ಪ ಅಂತಂದರೆ ಇದು ಒಂದ ತತ್ತಿ ಇಡ್ತದಂತ್ರಿ, ಈ ಪಕ್ಷಿ ಏನತ್ತೆ ಬರೀ ಒಂದ ತತ್ತಿ ಇಡ್ತದೆ. ಸೊ ಇದೆಲ್ಲ ನೋಡಿದ್ರೆ ಭಾಳ ನಾಜುಕ್ಕಾಗಿರುವಂಥ ಒಂದು ಅದರದ್ದು ಜೀವನ ಶೈಲಿ. ಸೊ ಇದರಿಂದ ನಾವು ಕೂಡ ಈ ಪಕ್ಷಿ ಬಗ್ಗೆ ತಿಳ್ಕೋಬೇಕು, ಪ್ರತಿಯೊಬ್ಬರು ಇದ್ರ ಬಗ್ಗೆ ತಿಳ್ಕೋಬೇಕು. ಮತ್ತು ನನಗನ್ನಿಸ್ತದೆ ನಮಗೆ ಶಾಲೆ ಒಳಗೆ ಕರೆಸಲಿಲ್ಲ, ಬಟ್ ಇವತ್ತಿನ ಟೈಮ್ನೊಳಗೆ ಏನಾಯ್ತಲ್ಲ, ಇದನ್ನು ಶಾಲೆ ಒಳಗೆ ಕಾಲೇಜ್ನೊಳಗೆ ಸುದ ಸ್ವಲ್ಪ ಮಟ್ಟಿಗಾದರೂ ಕಲಿಸ್ಬೇಕು ಮಕ್ಕಳಿಗೆ. ಮತ್ತು ಪಕ್ಷಿ ಎಲ್ಲ ಕಡೆ ಅದಾವ ರೀ. ಇಂಥ ಜಾಗದಾಗ ಪಕ್ಷಿ ಇಲ್ಲ ಅಂತ ಇಲ್ಲ. ಬೆಂಗಳೂರಾಗ ಅದಾವ, ಧಾರವಾಡದಾಗ ಅದಾವ, ನಿಮ್ಮ ಕೆರೆಯಾಗ ಅದಾವ, ನಮ್ಮ ಓಣೆಯಾಗ ಅದಾವ, ಎಲ್ಲ ಕಡೆ ಅದಾವ, ಡೆಸರ್ಟ್ನಾಗ ಸುದಾ ಅದಾವ. ಆದರೆ ನಮಗೆ ನೋಡುವಂಥ ಒಂದು ದೃಷ್ಟಿಕೋನ ಬೇಕು. ನಮ್ಮ ಮೆಡಿಕಲ್ದಾಗ ಒಂದು ಗಾದಿ ಮಾತು ಹೇಳ್ತೀವಿ, ವಾಟ್ ದಿ ಮೈಂಡ್ ಡಸಂಟ್ ನೋ ದ ಐಸ್ ಡು ನಾಟ್ ಸಿ. ಸೊ ನೀವು ಅದನ್ನು ನೋಡಲಿಕ್ಕೆ ಒಂದು ವಿಶೇಷವಾದಂಥ ಒಂದು ಕಲಿಕೆಯನ್ನು ಮಾಡಿಕೊಂಡ್ರೆ, ಆ ಪಕ್ಷಿಯನ್ನು ಗುರುತಿಸ್ಲಿಕ್ಕೆ ಮಾಡಿದ್ರೆ ಅದರಲ್ಲಿ ಬಹಳ ಆನಂದ ಇದೆ ಮತ್ತು ಬಹಳ ಖುಷಿ ಇದೆ. ಈಗ ಈ ಹಾರ್ನ್ಬಿಲ್ ಪಕ್ಷಿ ಹೇಗೆ ಜೀವನ ಮಾಡ್ತದೆ, ಅದರ ಒಂದು ಸಂತಾನೋತ್ಪತ್ತಿಯ ಒಂದು ಕೌತುಕದ ವಿಷಯವನ್ನು ನಮಗೆ ತಾವು ಹೇಳಿದ್ರಿ. ಅದರ ಗೂಡು ಕಟ್ಟುವಿಕೆ ಕೂಡ ಬಹಳಷ್ಟು ವಿಶಿಷ್ಟವಾದದ್ದು. ಅಂದರೆ ಬೇರೆ ಪಕ್ಷಿಗಳಿಗೆ ಸಂಬಂಧಪಟ್ಟ ಹಾಗೆ ಇದು ಭಿನ್ನ ರೀತಿಯಲ್ಲೇ ಗೂಡು ಕಟ್ತದೆ ಅಂತ ಕೇಳಿದ್ವಿ. ತಾವು ಈ ಗೂಡು ಕಟ್ಟುವಿಕೆ ಅಥವಾ ಅದರ ಒಂದು ಅಂದರೆ ನಿರಂತರವಾಗಿ ಈ ಥರ ವಾಚ್ ಮಾಡಿದ್ದೀರಾ ಹೇಗೆ? ಇಲ್ಲ, ಆ ಥರ ನಾನೇನು ತಜ್ಞನಲ್ಲ, ಮತ್ತು ಇದಕ್ಕೆ ಟೈಮ್ ಭಾಳ ಬೇಕಾಗ್ತದೆ ರೀ ಈ ಥರ ಸ್ಟಡಿ ಮಾಡಲಿಕ್ಕೆ, ಮತ್ತು ನಿಮಗೆ ಸೌಕರ್ಯ ಬೇಕಾಗ್ತದೆ. ನಾನು ಕೇವಲ ನನ್ನ ಹವ್ಯಾಸಕ್ಕಾಗಿ ಮತ್ತು ಐಡೆಂಟಿಫೈ ಮಾಡ್ಬೋದು. ಆಮೇಲೆ ಇನ್ನೊಂದು ಇ ಬರ್ಡ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ನೀವೆಲ್ಲ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಕೂಡ ಯಾವ್ಯಾವ ಪಕ್ಷಿಯನ್ನು ನೋಡ್ತಾ ಇದ್ದೀರಿ ಅನ್ನೋದನ್ನು ಅದ್ರ ಲಿಸ್ಟ್ ಮಾಡಿ ಕಳಿಸ್ಬೋದು. ಸೊ ಅದನ್ನು ಕೂಡ ನಾನು ಮಾಡಲಿಕ್ಕೆ, ಅಂದರೆ ಪೂರ್ತಿಯಾಗಿ ಇದಕ್ಕೆ ನಾನು ಡೆಡಿಕೇಟ್ ಆಗಿದ್ದೀನಿ ಅಂತ ನನಗೇನು ಹೇಳಲಿಕ್ಕೆ ಒಂಚೂರು ಧೈರ್ಯ ಇಲ್ಲ. ಮತ್ತು ಆ ಸಾಹಸ ಮಾಡಬೇಕಂದ್ರೆ ಬಹಳ ನಮ್ಮಲ್ಲಿ ಕಟ್ಟುನಿಟ್ಟಬೇಕು, ಬಹಳ ತಯಾರಿ ಬೇಕು. ಮತ್ತು ನಾನು ನೋಡ್ತಾ ಇದ್ದೀನಿ ಇವಾಗಿನ ಯುವಜನರು ಏನಿದ್ದಾರೆ ಅದನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಯುವಕರು ಏನಿದ್ದಾರೆ, ಕಾಲೇಜ್ಗೆ ಹೋಗುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಏನಿದ್ದಾರೆ, ಇದನ್ನು ಬಹಳ ಶ್ರದ್ಧೆ ಬಹಳ ಚೆನ್ನಾಗಿ ಅವರು ವೈಜ್ಞಾನಿಕವಾಗಿ ಎಲ್ಲ ಪಕ್ಷಿಗಳನ್ನು ಈಗ ನೋಡ್ರಿ, ಇದನ್ನು ನೀವು ಹಾರ್ನ್ಬಿಲ್ ಹೇಳಿದ್ರಿ, ಎಷ್ಟೊಂದು ವಿಷಯಗಳ ಬಗ್ಗೆ ಅದ್ರ ಬಗ್ಗೆ ಇನ್ನು ಅಧ್ಯಯನ ಆಗಬೇಕಾಗಿದೆ, ರಿಸರ್ಚ್ ಆಗಬೇಕಾಗಿದೆ. ಬಹಳಷ್ಟು ವಿಷಯಗಳು ನಮಗೆ ಗೊತ್ತಿಲ್ಲ. ಈ ಹಾರ್ನ್ಬಿಲ್ ಇಲ್ಲೇ ಯಾಕದವಪ್ಪ, ದಾಂಡೇಲಿಯೊಳಗೆ ಯಾಕದವಪ್ಪ, ಇದ್ರ ಬಗ್ಗೆ ಗೊತ್ತಿಲ್ಲ. ಈ ಸಂತಾನ ಕಡಿಮೆ ಆಗ್ತಾ ಇದೆಯಪ್ಪ ಜಾಸ್ತಿ, ಅದು ಗೊತ್ತಿಲ್ಲ. ಸೊ ಈ ಥರ ಬಹಳಷ್ಟು ಅಂಶಗಳು ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಇದನ್ನು ಹೆಚ್ಚೆಚ್ಚು ತಿಳ್ಕೊಂಡಂಗೆ ಈ ಪಕ್ಷಿಗಳ ಬಗ್ಗೆ, ಇದ್ರ ಬಿಹೇವಿಯರು, ಇದ್ರದ್ದು ನೆಸ್ಟಿಂಗು, ಇದ್ರ ರೀಪ್ರೊಡಕ್ಟಿವು, ಇದ್ರದ್ದೆಲ್ಲ ನಾವು ತಿಳ್ಕೊಂಡಂಗೆ ಅದ್ರ ಸಂರಕ್ಷಣೆ ಮಾಡಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಈಗ ಡಾಕ್ಟರ್ ಗೋಪಾಲ್ ದಾಬ್ಡೆಯವರ, ಪಕ್ಷಿ ವೀಕ್ಷಣೆ ಅನ್ನೋದು ಕೂಡ ಒಂದು ಉತ್ತಮ ಹವ್ಯಾಸ. ಇದು ನಿರಂತರವಾಗಿ ನಮ್ಮನ್ನು ಪ್ರಕೃತಿಯ ಜೊತೆಗೆ ಒಂದು ಒಡನಾಟವನ್ನು ಇಡ್ತದೆ. ತಾವು ಮಾತಾಡ್ತಾ ಹೇಳಿದ್ರಿ, ಸುತ್ತಲಿನ ಹಸಿರು ವಾತಾವರಣದೊಳಗೆ ನಿಂತ್ಕೊಂಡು ಕಣ್ಣಿಗೆ ಆ ಹಸಿರು ಹಬ್ಬವನ್ನು ಕೊಡುವುದೇ ಒಂದು ಅಪರೂಪ ಇವತ್ತಿನ ದಿನದಲ್ಲಿ. ಅಂಥ ಒಂದು ಭಾಗ್ಯ ಈ ದಾಂಡೇಲಿ ಆಗಲಿ ಪಶ್ಚಿಮ ಘಟ್ಟದಲ್ಲಾಗಲಿ ಇದು ನಮಗೆ ಲಭ್ಯ ಆಗ್ತಾ ಇದೆ. ಈ ಪಕ್ಷಿ ವೀಕ್ಷಣೆಯನ್ನು ಮಕ್ಕಳಾಗಲಿ ಯುವಕರಾಗಲಿ ಹೇಗೆ ಒಂದು ಹವ್ಯಾಸವನ್ನಾಗಿ ಮಾಡಿಕೊಳ್ಬಹುದು ಅಂತ ಹೇಳ್ತೀರಿ? ಇದರಲ್ಲಿ ಮುಖ್ಯವಾಗಿ ನನಗೇನು ಅನ್ನಿಸ್ತದೆ, ನಾವು ಶಾಲಾ ಮಕ್ಕಳಿಗೆ ಆಯಿತು ಮತ್ತು ಕಾಲೇಜ್ನಲ್ಲಿರುವಂಥ ವಿದ್ಯಾರ್ಥಿಗಳಿಗೆ, ಅಲ್ಲಿ ಅವರು ಆ ಶಾಲೆಯ ಸುತ್ತಲಿರುವಂಥ ಒಂದು 10 ಪಕ್ಷಿಗಳ ಬಗ್ಗೆ ವಿವರ ಹೇಳಿದ್ರೆ ಸಾಕು. ನಾವು ಭಾಳ ಅದ್ರ ಬಗ್ಗೆ ನೀವು ಟೆಕ್ಸ್ಟ್ ಬುಕ್ನಾಗ ಬರ್ರಿ, ಭಾಳ ಸ್ಟಡಿ ಮಾಡಿ, ಹಂಗಿಲ್ಲ. ಆ ಪಕ್ಷಿ ಯಾವುದು, ಅದ್ರ ಹೆಸರೇನು, ಅದ್ರದ್ದು ಏನು ಫೀಚರ್ಸ್ ಅದ, ಒಂದಿಷ್ಟು. ಈಗ ಕಿಂಗ್ ಫಿಶರ್ ಅಂತ ಇರ್ತದ, ಅದನ್ನ ಹೆಂಗೆ ಗುರುತಿಸ್ಬೇಕು ನಾನು, ಅದ್ರದ್ದು ಏನು ಫೀಚರ್ಸ್ ಇರ್ತಾವ. ಈ ಥರ ಎಗ್ರೆಟ್ ಅಂತ ಇರ್ತದೆ, ಈ ಎಮ್ಮೆ ಕೋಣನ ಹತ್ರ ಇರ್ತದೆ ನೋಡ್ರಿ, ಅದ್ರ ಇರ್ತದೆ ಆ ಪಕ್ಷಿ. ಇಂಥವು ಕೆಲವೊಂದು ಸಾಮಾನ್ಯವಾಗಿ ಕಂಡುಬರುವಂಥ ಕೋಗಿಲೆ ನಾವು ಎಷ್ಟು ಕೇಳ್ತೀವಿ, ಆದರೆ ನಮಗೆ ಎಷ್ಟು ಗೊತ್ತೈತಿ ಕೋಗಿಲೆ ಬಗ್ಗೆ, ನಾವು ಯಾರಾದರೂ ನೋಡಿದ್ದೀರಾ? ಇಲ್ಲ. ಸೊ ಆ ಪಕ್ಷಿ ನೋಡ್ಲಿಕ್ಕೆ ಹೆಂಗಿರ್ತದೆ, ಗಂಡು ಹೆಂಗಿರ್ತದೆ, ಹೆಣ್ಣು ಹೆಂಗಿರ್ತದೆ, ಸೊ ಅದು ಯಾಕೆ ಅಷ್ಟು ಜೋರಾಗಿ ಕೂಗ್ತದೆ. ರತ್ನ ಪಕ್ಷಿ ನಾವೆಲ್ಲ ಹೇಳ್ತೀವಿ, ಕ್ರೋ ಫೆಸೆಂಟ್, ಅದ್ರ ಬಗ್ಗೆ ನಮಗೆ ಎಷ್ಟು ಗೊತ್ತದೆ. ಸೊ ಇಂಥವು ಸಾಮಾನ್ಯವಾಗಿ ಕಂಡುಬರುವಂಥ ಒಂದು 10 ಪಕ್ಷಿಗಳ ಬಗ್ಗೆ ನಮ್ಮ ಎಲ್ಲ ಶಾಲೆ ಮಕ್ಕಳಿಗೆ, ಕಾಲೇಜ್ನವ್ರಿಗೆ ಇದು ಕಲಿಸೋ ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಮಾಡಬೇಕು, ಅಥವಾ ಸ್ವಯಂ ಸೇವಾ ಸಂಸ್ಥೆಗಳು ಮಾಡಬೇಕು, ಅಥವಾ ಯಾರು ಮಾಡಬೇಕು ಗೊತ್ತಿಲ್ಲ, ಆದರೆ ಇದು ಆಗಬೇಕು. ಈ ನಾಲೆಜ್ ಏನೈತೆ ಅವರಿಗೆ ಕೊಡಬೇಕು. ಮತ್ತು ಇದರಲ್ಲಿ ಅಪಾರವಾಗಿ ನಾವು ಕಾಣುವಂಥ ಒಂದು ಸಂತೋಷ ಏನೈತಲ್ಲ, ನನಗೆ ಹೇಳಿದ್ರೆ ಒಂದು ದಿವ್ಯ ನಾಲೆಜ್ ಇದು ಏನೈತೆ, ಪಕ್ಷಿ ನೋಡೋದೇನೈತಲ್ಲ, ಇದು ಒಂದು ದಿವ್ಯ ನಾಲೆಜ್. ಇದನ್ನು ನಮ್ಮ ಮಕ್ಕಳಿಗೆ ಕೊಡೋದು ಭಾಳ ಅವಶ್ಯಕತೆ ಇದೆ. ಮತ್ತು ಇವರಿಗೆ ಅವ್ರ ಜೀವನದೊಳಗೆ ಅದನ್ನು ಅಳವಡಿಸ್ಕೊಂಡ್ರೆ ಅವ್ರಿಗೂ ಕೂಡ ಈ ಏನಿದು ಸ್ಟ್ರೆಸ್, ಈಗ ಏನು ಮಾತಾಡಿದ್ರು ನಾವೆಲ್ಲ ಸ್ಟ್ರೆಸ್ ಅಂತೀವಿ, ಸೊ ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ಇದು ಬಹಳ ಉತ್ತಮವಾದಂಥ ಈ ಬಿ ಪಿ, ಡಯಾಬಿಟಿಸು, ಇವು ಏನು ನಮಗೆ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ನಾವು ಹೇಳ್ತೀವಿ, ಇವಕ್ಕೆಲ್ಲ ಏನಪ್ಪ ಅಂತ ಹೇಳಿದ್ರೆ ಇದು ಒಂದು ಉತ್ತಮ ಚಿಕಿತ್ಸಾ ವಿಧಾನ ಅಂತ ನಾವು ಹೇಳ್ಬೋದು ಇದಕ್ಕೆ. ಈಗ ಅಂದರೆ ಈ ಪಕ್ಷಿ ವೀಕ್ಷಣೆಗೆ ಒಂದು ವಿಶೇಷ ಸಿದ್ಧತೆ ಬೇಕು ಅಂತ ನಾವು ಕೇಳ್ತೀವಿ. ಅಂದರೆ ಒಂದು ಬೈನಾಕ್ಯುಲರ್ ಬೇಕು, ಆಮೇಲೆ ಎಲ್ಲಿಗೆ ಹೋಗಬೇಕಾದಾಗ ಅವ್ರದ್ದೇ ಆದಂಥ ಒಂದು ವಿಶಿಷ್ಟ ಉಡುಗೆ ತೊಡುಗೆ ಚಪ್ಪಲಿಗಳು ಇವೆಲ್ಲ ಇರಬೇಕು ಅಂತ ಹೇಳ್ತೀವಿ. ಆದರೆ ತಮ್ಮ ಮಾತಿನಲ್ಲಿ ನನಗೇನಿಸ್ತು ಅಂದರೆ, ನಮ್ಮ ಸುತ್ತಮುತ್ತ ಇರೋ ಪಕ್ಷಿಗಳನ್ನೇ ನಾವು ಮೊದಲು ಐಡೆಂಟಿಫೈ ಮಾಡಿ ಒಂದು ಹವ್ಯಾಸವನ್ನು ಮೈಗೂಡಿಸಿಕೊಂಡಾಗ ಈ ಥರ ವಿಶೇಷವಾದ ಅಧ್ಯಯನ ಕೈಗೊಳ್ಳಿಕ್ಕೆ ಕಾರಣ ಆಗ್ತದೆ ಅಂತ ಅನ್ಕೊಳ್ತೀನಿ. ಅಲ್ಲ, ನೀವು ಅದೆಲ್ಲ ಭಾಳ ಅಭ್ಯಾಸ ಮಾಡ್ಲಿಕ್ಕೆ ನಿಮಗೆ ಬೂಟು ಚಪ್ಪಲಿ ಚಶ್ಮಾ ಹ್ಯಾಟ್ ಬೂಟ್ ಎಲ್ಲ ಬೇಕಾಗ್ತವೆ. ಆದರೆ ನೀವು ಸುತ್ತಮುತ್ತಲಿನ ಪಕ್ಷಿಗಳನ್ನು ವೀಕ್ಷಣೆ ಮಾಡಿ ಅವ್ರನ್ನ ಗುರುತಿಸ್ರಿ, ಅವ್ರನ್ನ ಗುರುತಿಸ್ರಿ, ಅದ್ರ ಬಗ್ಗೆ ತಿಳ್ಕೊಡ್ರಿ, ಮಾಹಿತಿ ತಿಳ್ಕೊಡ್ರಿ. ಈಗಂತೂ ಅದು ಆ್ಯಪ್ ಹೇಳಿದ್ನಲ್ಲ, ಆ ಆ್ಯಪಲ್ಲಿ ಎಲ್ಲ ಮಾಹಿತಿನೂ ಸಿಗ್ತದೆ ನಿಮಗೆ. ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಡ್ರಿ, ಪಕ್ಷಿಗಳ ಬಗ್ಗೆ ತಿಳ್ಕೊಡ್ರಿ. ಮತ್ತು ಕ್ರಮೇಣ ಏನಾಗಬೇಕಪ್ಪ ಅಂತಂದರೆ, ಆ ಪಕ್ಷಿ ಕೂಗಿನಿಂದ ನೀವು ಪಕ್ಷಿನ ಗುರುತಿಸ್ಬೇಕು. ಓಹೋ, ಆ ಪಕ್ಷಿ ಐತಿಲ್ಲೇ, ಆ ಥರ ನೀವು ಕಲಿಬೇಕಾಗ್ತದೆ. ಅದು ಕಲಿತಾದ್ಮೇಲೆ ನೀವು ಬಹಳ ಹೆಚ್ಚಿನ ಅಭ್ಯಾಸ ಮಾಡಬೇಕು. ಅದನ್ನ ಬಗ್ಗೆ ನಾನು ಸ್ಟಡಿ ಮಾಡಬೇಕಪ್ಪ ಅಂತಂದರೆ, ನೀವು ಹೇಳಿದಾಗೆ ಅದಕ್ಕೊಂದು ಸೈಂಟಿಫಿಕ್ ಟೀಮ್ ಬೇಕಾಗ್ತದೆ, ಆಮೇಲೆ ಅದಕ್ಕೆ ಓಡಾಡಲಿಕ್ಕೆ ಎಲ್ಲ ದುಡ್ಡು ಬೇಕಾಗ್ತದೆ, ಇದೆಲ್ಲ ಬೇಕಾಗ್ತದೆ. ಬಟ್ ಸಾಮಾನ್ಯವಾಗಿ ನಾವು ನೋಡಲಿಕ್ಕೆ ನೀವೇನು ಇದೇ ನಾರ್ಮಲ್ ಡ್ರೆಸ್ ಚಪ್ಪಲಿ ಹಾಕ್ಕೊಂಡು ಹೋಗ್ಬೋದು, ಬೆಳಗ್ಗೆ ವಾಕಿಂಗ್ ಹೋಗ್ತಿರಲ್ಲ, ಮತ್ತು ಬೆಳಗ್ಗಿನ ಟೈಮು ಬಹಳ ಸೂಕ್ತದ ಸಮಯ ಪಕ್ಷಿ ವೀಕ್ಷಣೆ ಸಲುವಾಗಿ. ಸಾಮಾನ್ಯವಾಗಿ ಅವು ಬೆಳಗ್ಗೆ 6:30 ಧಾರವಾಡದಾಗ 6:30 ಏಳು ಗಂಟೆಯಿಂದ ಸುಮಾರು 9:00-9:30 ಭಾಳ ಆ್ಯಕ್ಟಿವಿಟಿ ಇರ್ತವೆ, ಚಿಕ್ಕ ಚಿಪ್ಪ ಚಿಪ್ಪ ಚಿಪ್ಪ ಚಿಪ್ಪ ಚಿಪಿ ಅಂತೇಳಿ. ನೀವು ಅದನ್ನು ಆ ಸೌಂಡ್ ಕೇಳಿಬಿಟ್ರೆ ಭಾಳ ಒಂಥರ ನೆಮ್ಮದಿ, ಭಾಳ ಖುಷಿ ಬರ್ತದೆ. ಸೊ ಆ ಪಕ್ಷಿಗಳನ್ನ ಗುರುತಿಸಿ ನೀವು. ಅಂದ್ರೆ ಸಾಮಾನ್ಯವಾಗಿ ನಿಮ್ಮ ಹಿತ್ತಲದಾಗಿರುವಂಥದ್ದು, ನಿಮ್ಮ ಪಡಸಾಲಿಯಾಗಿ ಬರುವಂಥದ್ದು, ಆಮೇಲೆ ನಿಮ್ಮ ಓಣೆಯಾಗಿರುವಂಥದ್ದು, ಈ ಪಕ್ಷಿಗಳನ್ನು ಗುರುತಿಸ್ಲಿಕ್ಕೆ ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡಬೇಕು. ಕೆಲವೊಂದು ಪಕ್ಷಿ ಗೊತ್ತಾಗಿಲ್ಲ ಅಂದರೆ ಯಾರಿಗಾದರೂ ಕೇಳಬೇಕು, ಅಥವಾ ಆ್ಯಪಲ್ಲಿ ನೋಡಬೇಕು, ಅಥವಾ ಹುಡುಕಬೇಕು. ಸಲೀಂ ಅಲಿ ಅವ್ರದ್ದು ಭಾಳ ಒಳ್ಳೆಯ ಪುಸ್ತಕ ಇದೆ, ಅದೆಲ್ಲ ಕಡೆ ಸಿಗ್ತದೆ. ನಾನು ಹಾಗೆ ಚಾಲು ಮಾಡಿದ್ದು, ನಾನೇನು ದೊಡ್ಡ ಪಕ್ಷಿ ತಜ್ಞ ಅಂತ ನಾನೇನು ಹೇಳ್ಕೊಳ್ಳೋದಿಲ್ಲ, ಆದರೆ ನನಗೆ ಖುಷಿ ಇದೆ, ನಾನು ಒಂದು ಹವ್ಯಾಸವಾಗಿ ಇಟ್ಕೊಂಡಿದ್ದೀನಿ, ನನಗೆ ಖುಷಿ ಇದೆ ಇಷ್ಟರಲ್ಲಿ. ಈಗ ಈ 2 ದಿನಗಳ ಕಾರ್ಯಾಗಾರವನ್ನು ಭಾಗವಹಿಸಲಿಕ್ಕೆ ತಾವು ಬಂದಿದ್ದೀರಿ, ಇಲ್ಲಿ ತಮ್ಮ ದಿನಚರಿ ಹೇಗಿದೆ, ಪಕ್ಷಿ ವೀಕ್ಷಣೆ ನೋಡ್ಕೊಂಡು ಬಂದ್ರ ಹೇಗೆ? ಅಲ್ಲ, ನಾನು ನಿನ್ನೆ ಮಧ್ಯಾಹ್ನನೇ ಬಂದೆ. ನಾನು ನಿನ್ನೆ ಸಾಯಂಕಾಲನೂ ಇಲ್ಲಿ ಬರ್ಡ್ ವಾಚಿಂಗ್ಗೆ ಹೋಗಿದ್ದೆ, ಮತ್ತು ನನಗೊಂದು ಸಣ್ಣ ಕ್ಯಾಮ್ರಾ ಇದೆ ಇವಾಗ, ಒಳ್ಳೆ ಝೂಮ್ ಇದೆ, ಹಿಂಗಾಗಿ ಒಳ್ಳೆ ಪಿಕ್ಚರ್ ಬರ್ತದೆ. ಈ ಕ್ಯಾಮ್ರಾ ಬಂದ ಮೇಲೆ ನನ್ನ ಒಂದು ಪಕ್ಷಿ ವೀಕ್ಷಣೆದು ಏನೋ ಒಂದು ಆಸಕ್ತಿ ಐತಲ್ಲ, ಅದು ದುಪ್ಪಟ್ಟಾಗೈತೆ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಎಲ್ಲ ನನ್ನ ಕಂಪ್ಯೂಟರ್ಲ್ಲ ನೋಡ್ಲಿಕ್ಕಾಗ್ತದೆ, ಫೀಚರ್ಸ್ ಎಲ್ಲ ಐಡೆಂಟಿಫೈ ಮಾಡಲಿಕ್ಕಾಗ್ತದೆ. ಮೊದಲೇನಾಯ್ತದ್ದು ಬರೀ ನೋಡ್ತಿದ್ವಿ, ಬಂದು ಪುಸ್ತಕ ನೋಡ್ತೀವಿ, ಈಗ ಹಾಗಲ್ಲ. ಮತ್ತು ಈಗಿನ ನಾನು ಕೆಲವು ಯುವಕ ಯುವತಿಯರನ್ನ ನೋಡ್ತೀನಿ, ನಾನು ಎಷ್ಟು ಒಳ್ಳೆ ಫೋಟೋಗ್ರಫಿ ಮಾಡ್ತಾರೆ, ಎಷ್ಟು ನಾಲೆಜ್ ಇದೆ ಅವ್ರಿಗೆ, ಭಾಳ ಖುಷಿ ಆಗ್ತದೆ. ನಮಗೆಲ್ಲ ಅದೇ ಇರಲಿಲ್ಲ ಅವಾಗ, ಆದರೂ ಕೂಡ ನಾವು ಏನು ನೋಡಿ ಬರ್ತಿದ್ವಿ ಪುಸ್ತಕದಾಗ ಓದ್ತಿದ್ವಿ. ಬಟ್ ಈಗ ನನಗೂ ಕೂಡ ಖುಷಿ ಇದೆ, ಇದು ಒಂದು ಈ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಂತೇಳಿ. ಈ ಇಲ್ಲಿ ಬಂದ ಮೇಲೆ ನನಗೆ ಯಾಕೆ ಬರಬೇಕು ಅನಿಸಿತಪ್ಪ ಅಂತ ಹೇಳಿದ್ರೆ, ಈ ನಮ್ಮ ದೇಶದೊಳಗೆ ಈ ಪಕ್ಷಿದೇನು ಹೇಳ್ತೀವಲ್ಲ ನಾವು, ಇದು 9 ಪ್ರಕಾರದ ಅದಾವ್ರಿ ಹಾರ್ನ್ಬಿಲ್. ಅದರೊಳಗೆ ನಮ್ಮ ದಾಂಡೇಲಿಯೊಳಗೆ 4 ಪ್ರಕಾರದ ನಮ್ಮ ದಾಂಡೇಲಿಯೊಳಗೆ ಅದಾವ್ರಿ. ಅಂದರೆ ಇದೇನಿದು ಈ ಬಯೋಡೈವರ್ಸಿಟಿ ಅಂತ ಹೇಳ್ತಾರಲ್ಲ, ಇದು ಎಷ್ಟು ಒಂದು ಮಹತ್ವವಾದಂಥ ಕೊಡುಗೆ ಈ ನಮ್ಮ ಭಾಗದೊಳಗೆ ಐತಿ. ಅದಕ್ಕೆ ನಾನು ಇದನ್ನು ಈ ಪಕ್ಷಿ ನೋಡಲಿಕ್ಕೆ ಅಂತಾನೆ, ಮತ್ತು ಫೋಟೋಗ್ರಾಫ್ ಮಾಡಲಿಕ್ಕೆ ಅಂತಾನೆ, ಎಲ್ಲ ನೋಡಲಿಕ್ಕೆ ಅಂತಾನೆ ಬಂದಿದ್ದು. ಒಂದೆರಡು ಸರಿ ಧಾರವಾಡದಾಗೂ ನೋಡಿನ್ರಿ ನಾನು ಹಾರ್ನ್ಬಿಲ್ಲು, ಹುಬ್ಳಿಯೊಳಗೂ ನೋಡಿದ್ದೀನಿ. ಬಟ್ ಇಲ್ಲಿ ಬಂದಾಗ ಏನು ಈಗ ಹೆಂಗೆ ನಾವು ಕಾಗೆ ಎಲ್ಲ ನೋಡ್ತೀವಲ್ಲ ನಮ್ಮ ಧಾರವಾಡದಾಗ, ಹಂಗೆ ಇಲ್ಲೇ ಅಷ್ಟು ದೊಡ್ಡದಷ್ಟು ಸಮಾಧಾನ ಖುಷಿ ಆಗಿದೆ. ಧನ್ಯವಾದಗಳು ಗೋಪಾಲ್ ದಾಬ್ಡೆ ಅವರ. ನಿಮ್ಮ ವೃತ್ತಿನೇ ಬೇರೆ, ಪ್ರವೃತ್ತಿನೇ ಬೇರೆ, ಅದಕ್ಕಿಂತನೂ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಅನ್ನೋದಕ್ಕೆ ನೀವು ನಮಗೊಂದು ಉತ್ತಮ ಮಾದರಿ ಅಂತ ಹೇಳ್ತೀನಿ. ಅಂದರೆ ಜೀವನ ಪ್ರೀತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ತಾವು ಮಾತಾಡ್ತಾ ಹೇಳಿದ್ರಿ. ಇವತ್ತು ನಾವೆಲ್ಲ ಒಂದು ರೀತಿ ಒತ್ತಡ ಪೂರಿತ ಜೀವನದಲ್ಲಿ ಇದ್ದೀವಿ. ಈ ಒತ್ತಡ ರಹಿತ ಜೀವನ ಮಾಡಿಕೊಳ್ಬೇಕು ಅಂದರೆ ಇಂಥ ಒಂದು ಹವ್ಯಾಸಗಳನ್ನು ಮೈಗೂಡಿಸ್ಕೊಳ್ಬೇಕು. ಅದರಲ್ಲೂ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಇದನ್ನು ನಾವು ಬಿತ್ತಿಬಿಟ್ರೆ ಅವರು ಉತ್ತಮ ಪಕ್ಷಿ ವೀಕ್ಷಣೆ ಮಾಡಬಹುದು, ಅದರ ಬಗ್ಗೆ ವಿಶೇಷ ಅಧ್ಯಯನ ಕೈಗೊಳ್ಳಬಹುದು, ಮತ್ತು ಪರೋಕ್ಷವಾಗಿ ಪಕ್ಷಿಗಳ ಸಂತತಿ ಉಳಿಸುವಲ್ಲಿ ಅವರು ಕೂಡ ಕಾರಣೀಭೂತರ ಆಗಬಹುದು ಅನ್ನೋ ಆಶಾಭಾವನೆ ನನ್ನದು. ಆಮೇಲೆ ಕೊನೆ ಮಾತು ಹೇಳ್ತೀನಿ, ನಾವೆಲ್ಲರೂ ಪರಿಸರ ರಕ್ಷಣೆಗೆ ಬದ್ಧರಾಗಲೇಬೇಕು. ಮತ್ತು ಈ ಪಕ್ಷಿಗಳನ್ನು ನೀವು ವೀಕ್ಷಣೆ ಮಾಡ್ತಾ ಹೋದಂಗೆ ಪರಿಸರ ಎಷ್ಟು ಸೂಕ್ಷ್ಮತೆ ಅನ್ನೋದು ಗೊತ್ತಾಕೈತೆ.

ಅಮಿ ಕೂಡ ಪೋಯಿ ಸೈಲಮಿ ಅಂಡ ಮುರಸೋತೆ ಬರಿ ಮುರಸೋತೆ ಬಲಿ ಬಾರೆ ಬಾಳಂತಿ ಬಲದಿ ಬದಕಯ್ಯ ಮುಗಿ ಬಾರೆ ಕೈಯ ಮುಗಿಬಾರೆ ಬಾಳಂತಿ ಕೈ ಮುಗದಿ ಕಾಯ ಒಡೆ ಬಾರೆ ಬಾಳಂತಿ ಮಿಂದಲ್ಲೇ ನಿಳ್ಳೆ ಕೈ ಬಾಳೆ ಕೈ ಕಾಜಿ ಕೈ ಕರಿಯ ಮಣಿ ಕರಿಯ ಬಾಳಿ ಕೈ ಬಾಳಂತಿ ವಲಾಡಿ ಮೀವ ಕರೆ ಕರ ಕಬ್ಬೇಣ ಮೇಲೆ ರೋಲರ ಸೇನ ಬಿರಸು ನಿರನಿ ಸಾಜ ತಿರಿ ಗನಂದ ಗಂಧ ಬಾಳಂತಿ ಮಿಂದಲ್ಲೋರಿಯ ಕರೆ ಬಾಳಂತಿ ಸ್ವಂತ ಕೈಳೋರ ನೊರಗೆ ಜೇನೊಣಗೆ ಧರಗೊಮ್ಮೋಗಲಿ ಬಾಳಂತಿ ಕೆಳಕೆ ನಿನ್ನಲ್ಲಾಗೈ ಬಾಳಂತಿ ಸ್ವಂತ ಕೇಳೋರೊರಗೆ ಜೇರಣ ಕೇದ್ರ ಗೊಮ್ಮೋಗೈ ಕೇದ್ರ ಗೊಮ್ಮೋಗೈ ನನಗೆ ಬಾಳಂತಿ ಕೆಳಕೆ ನಿನ್ನ ಅಪ್ಪ ಗೈ ಮಗಳೇ ಮಕ್ಕಳೇ ರಾಗ ಬಲ್ಲೋರೇ ಗೋಗೋ ಬಲ್ಲೋರೇ ಗಗನೇ ನಿನ್ನ ಮಕ್ಕಳೋ ತಡವಿಲ್ಲದೇನಿ ಕೊಡೋ ಲಂಬರದ ತುಂಬಿ ಮರದೇ ನೀ ಬೇಗ ಮುಂಚೆ ದೇ ಮಕಮಾರಿ ತಳಕಂಡಿ ಬಟ್ಟರ ಮನೆಗೆ ಬಟ್ಟರ ಮನೆಗೆ ನಡೆದಾಳೆ ಗೌರಮ್ಮ ಬಟ್ಟರ ಕೈಲೆ ಅನ ಬಂದಿ ಗೋಪಿ ಎನ ತಾನವಿಲ್ಲ ಕಂದನ ಕೈ ತೋಳು ಕೇಳಲು ಬಂದೆ ಶುಕ್ರರ ಗಳಗಿಲಿ ಹುಟ್ಟಿದ ಕಂದ ತಂಗಿಗೋ ತಾಯಿಗೂ ಬಾಗಿಯನೆ ತಂದ ಅಟ್ಟನ ಮಾತ ತಟ್ಟನೆ ಕೇಳಲೆ ತನ್ನ ಮನೆಗೆ ತಾನು ಬಂದಳೆ ಗೋಪಿ ಅಡ್ಡಗ ಎಣಿ ಚಾಚಳೆ ಗೋಪಿ ತೊಟ್ಲಂದ ನಾರ ತಗಿದಳೆ ಗೋಪಿ ತೊಟ್ಲಿಗೆ ಬಂದದ್ದು ಹನ್ನೆರಡು ನೇಣು ತೊಟ್ಲಿಗೆ ಬಂದದ್ದು ಹನ್ನೆರಡು ಒಲಗಿ ಸರ್ಪ ಭೋಜನದ ಹಾಸುಗಿ ಆಸೆ ಮೆಕ್ಕಿದ ಕೆಂಪೆ ತಲದಿಂಬಾತೆ ಗುಮ್ಮ ಗೈಲಂಬ ಕೀಲನ ಜಡಿಯ ಗೋಪಿ ಗಬ್ಬ ಗಪಳ ಹುಟ್ಟಿ ಅರಿಯೋ ಜೋಜನಂದಳೆ ಗೋಪಿ ಉರಿಯೋ ಜೋಜನಂದಳೆ ಗೋಪಿ ಪರಗಲೆ ಬಣ್ಣದ್ರ ಕಣ್ಣೋಡಿ ಮಾಕದ ಕುದೋರಿಯೇ ಮಕದ ಕುದರಿ ಎರಿ ಕಂಡೆ ನೋಪು ಮಾನಿಗೆ ಬಣ ಜತ್ರೋಡಿ ಮಾಕದ ಕುದೋರಿಯೇ ನೋಡಿ ಮಕದ ಕುದುರಿ ಏರಿ ಕಂಡೇ ನೋಪು ಮಾನಿಗೆ ಬೋಳ ದಾಸನು ಗಲದೆ ಕುಸೋ ಮುದರೆ ದಾಸನು ಗಲದೆ ಕುಸುಮಕ ಬಂದ ಚೀರಳಿದವೆ ಸಾಕಣವೆ ಚೀರಳಿದ ಮಾತು ಬಲ್ಲವಿಲ್ಲಿ ಅಂದೆ ಬಲ್ಲ ಭಕ್ಷಿ ಹೋಗೆ ಮನೆಗೋಗಿ ನೋಡಿದರೆ ಕುಂದುಳ ಕುಯ್ತಾಗ ತಗಲೋದಿ ಬಟ್ಟಾರೆ ಅಳೆಯ ಮುರತಾನೆ ನೋಡೋ ಸಿಂಗಾರ ಮನಕೋದು ಸಿಂಗಾರು ಅಲದೆ ಕುಸೋದರೆ ಮಾತು ಬಲವಿಲ್ಲಿ ಅಂದೆ ಬಲ ದರ ಮಾಯಿ ಸರ ಮನಿ ಹೋಗಿ ಹೇಳಿದರೆ ತಾಗ ತಗದೋದೆ ಬಟ್ಟರೆ ಗಂಡಣ್ಣು ವಾಲಿವಾಪುರಗೆ ಸೂಸಿ ಮನ ಮಾಡಿದೆ ಹಸಿ ನನಗಲೇ ಬ್ಯಾದೇ ನನಲೆ ಬ್ಯಾದ ಬಂದು ತಮ್ಮನ ಮಳಗಲೇ ಪರ ತಡವಾದು ತೊಣ್ಣೇರು ಬಾವಿ ತೋಡಿ ನೀರು ಬಾವಿ ತೊಡಿಯ ನೆತ್ತಿ ಗಂದೆ ಉಳಿಯ ನಿಜವಾಗದೆ ಬೆಳಗಾದು ಬೆಳಗಾದು ತಮ್ಮಗೆ ಕಗರೆ ತಿಳಿ ಮಾವನ ಮಗಳಿಗೆ ಜಾತಿಯ ಕುಟಿ ಜಾತಿಯ ಜಂಡರ ಮಾವನ ಮಗಳಿಗೆ ಜಂಡರ ಮಾವನ ಮಗಳು ತಂಗ ಮಗಳಿಗೆ ಬಗೀರ ಕಡ ಬಳಿಯ